ಮನುಷ್ಯ ವ್ಯವಹಾರ ಮಾಡುವಾಗ ತನಗೆ ಅದರಿಂದ ಏನಾದರೂ ಲಾಭ ಆಗ್ತದೋ ಅಂತ ವ್ಯವಹಾರ ಮಾಡ್ತಾನೆ. ಆದರೆ ರಿಸಲ್ಟ್ ಏನು ಅಂತಂದ್ರೆ ಲಾಭಕ್ಕಿಂತ ಅಲಾಭವೇ ಜಾಸ್ತಿ, ಲಾಭಕ್ಕಿಂತ ಹಾನಿಯೇ ಜಾಸ್ತಿ. ಇವತ್ತಿನವರೆಗೂ ಪೂರ್ಣ ಲಾಭ ಆಯಿತು ಅಂತ ಈವನ್ ಬಜಾಜ್ ಕೂಡ ಹೇಳೋದಿಲ್ಲ, ವಿಪ್ರೋ ಕೂಡ ಹೇಳೋದಿಲ್ಲ. ಅಕಸ್ಮಾತ್ ಹೇಳಿದ್ರೆ ಅಕೌಂಟ್ ಪ್ರಕಾರ ಹೇಳಿರ್ತಾರೆ ಅಷ್ಟೇ ವಿನಃ ಅವರ ಮಾನಸಿಕವಾಗಿ ಭೌತಿಕವಾಗಿ ಅವರ ಹೃದಯದಿಂದ ನಮಗೆ ಲಾಭ ಆಯಿತು ಅಂತ ಅವ್ರು ಎಂದೂ ಒಪ್ಪೋದಿಲ್ಲ. ಯಾವತ್ತೂ ಅಷ್ಟೇ. ಯಾಕೆ ಅಂತಂದ್ರೆ ವ್ಯವಹಾರದ ಸಂಬಂಧಗಳಲ್ಲಿ ಲಾಭ ಎನ್ನುವುದು ಇಲ್ಲ. ಏನೋ ಅಲ್ಪ ಸ್ವಲ್ಪ ರೂಪಾಯಿ 10 ಪೈಸೆ ಏನೋ ಲಾಭ ಆಗಿತ್ತು ಅಂತಂದ್ರೆ ಅದು ಲಾಭ ಅಂತ ಪರಿಗಣಿಸಲಾಗುವುದಿಲ್ಲ. ಯಾಕಂದ್ರೆ ಲಾಭ ಎಲ್ಲಿದೆ? ಯಾವುದನ್ನ ಪಡೆದುಕೊಂಡರೆ ಇನ್ನೊಂದು ಲಾಭವನ್ನ ಬಯಸುವ ಆಸಕ್ತಿ ಉಳಿಯುವುದಿಲ್ಲವೋ ಅದು ನಿಜವಾದ ಲಾಭ. ಯಾವ ಲಾಭವನ್ನ ಪಡೆದುಕೊಂಡರೆ ಇನ್ನೊಂದು ಲಾಭವನ್ನ ಹೊಂದಬೇಕು ಎನ್ನುವಂತಹ ರುಚಿ ಉಳಿಯೋದಿಲ್ಲವೋ ಅದು ನಿಜವಾದ ಲಾಭ. ಎಲ್ಲ ಮಾತನ್ನ ಅಪರಹ ಲಾಭ. ಯಾವ ಲಾಭವನ್ನ ಹೊಂದಿದ ಮೇಲೆ ಹೊರತುಪಡಿಸಿ ಇನ್ನೊಂದು ಬೇರೆ ಲಾಭ ಇದೆ ಅಂತ ಒಂದು ಅನಿಸಿಕೆ ಕೂಡ ಬರೋದಿಲ್ಲ. ಅದೇ ರೀತಿ ಸುಖ, ಮನುಷ್ಯನ ನಿತ್ಯ ಜೀವನದ ಹೋರಾಟದ ಕೇಂದ್ರ ಬಿಂದುವೇ ಸುಖ. ಸುಖ ನಮ್ಮೆಲ್ಲರ ಜೀವನದ ಒಂದು ಕೇಂದ್ರ ಬಿಂದು. ಆ ಸುಖವನ್ನ ನಾವು ದೃಷ್ಟಿಯಲ್ಲಿಟ್ಕೊಂಡೇ ಅನೇಕ ಅನೇಕ ಪ್ರಯತ್ನಗಳನ್ನು ಮಾಡ್ತೀವಿ, ಇನ್ಕ್ಲೂಡಿಂಗ್ ಕ್ರೈಯಿಂಗ್ ವೀಪಿಂಗ್. ಅದು ಕೂಡ ಸುಖವನ್ನೇ ತೋರಿಸ್ತದೆ. ಸುಖವನ್ನ ಬಯಸಿಯೇ ನಾವು ಅಳತೆಯು, ಸುಖವನ್ನ ಬಯಸಿಯೇ ನಾವು ದುಃಖಿಸ್ತೇವೆ. ದುಃಖದ ಹಿಂದಿರುವ ಬಯಕೆಯು ಕೂಡ ಸುಖವೇ. ಎಲ್ಲ ದೃಷ್ಟಿಯಲ್ಲಿ ವಿಚಾರ ಮಾಡಿ ನೋಡಿದ್ರೆ ಸುಖವು ನಮ್ಮ ಕೇಂದ್ರ ಬಿಂದು ಆಗಿದೆ. ಆದ್ರೆ ಈ ಸುಖ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತು. ಸುಖ ಎಲ್ಲಿದೆ? ಸುಖವು ನಮ್ಮ ಹೊರಗಿದೆಯಾ? ನಮ್ಮ ಹೊರಗೆ ಸುಖ ಇದ್ದದ್ದೇ ಆದರೆ ಒಂದು ಉದಾಹರಣೆ ಕೊಡಿ. ಹಾಗಾದ್ರೆ ಎಲ್ಲಿದೆ ಅಂತೇಳಿ? ವಾಚಿನಲ್ಲಿ ಸುಖ ಇದೆ. ಯಾವ ವಾಚನ್ನು ಮುಂದಿನ ಪ್ರಶ್ನೆ ಕೇಳಿ. ಅವಾಗ ನೀವು ಇದ್ದದ್ದು ಇಲ್ಲದೆ ಇದ್ದದ್ದು ಯಾವುದು ಹೇಳಿ? ಎಚ್ಎಲ್ಪಿ ಇಲ್ಲ ನಮ್ಮ ಹತ್ರ. ಆ ಕಾಲದಲ್ಲಿ ಬೆಳೆದವ್ರು ನಾವು. ನಮ್ಮ ಬಾಯಿಂದ ವಾಚ್ ಅಂದ್ರೆ ಒಂದು ಎಚ್ಎಲ್ಪಿ, ಇನ್ನೊಂದು ಸಿಕ್ಕೋನ ಸೈಕೋನ. ಏನು ಸಿಕ್ಕು ಸಿಕ್ಕು ಹೌದಾ? ನಮ್ಗೆ ಈಗ ಎಲ್ಲರೂ ಅದಕ್ಕೆ ಬೆನ್ನತ್ತಿದ್ರು. ಇಲ್ಲ, ಒಬ್ಬೊಬ್ರು ದುಃಖಿದರೆ ಬೇರೆ ಇದೆ. ಅವನಿಗೆ ಇದು ಸುಖ ಆದ್ರೆ ಇನ್ನೊಬ್ಬರಿಗೆ ಇದು ದುಃಖ. ಹಾಗೆ ಸುಖ ಹೊರಗಿಲ್ಲ. ಹಾಗೆ ಸುಖ ಹೊರಗಿಲ್ಲ ಅಂದ್ರೆ ಒಳಗಿರ್ಬೇಕು. ಸುಖ ಒಳಗೋಗಿಲ್ಲ. ಯಾಕೆ ಒಳಗಿಲ್ಲ ಅಂತಂದ್ರೆ ಅದು ಒಳಗೆ ಇರುವಂತಹ ಒಂದು ವಸ್ತು ಅಲ್ಲ, ಒಂದು ಅಂಗ ಅಲ್ಲ. ಹೇಗೆ ಕಿಡ್ನಿ ಒಂದು ಅಂಗ ಇದೆ, ಲಿವರ್ ಒಂದು ಅಂಗ ಇದೆ, ಕರುಳು ಇಂಟೆಸ್ಟೈನ್ ಒಂದು ಅಂಗ ಇದೆ, ಲಂಗ್ಸ್ ಒಂದು ಅಂಗ ಇದೆ, ನಮ್ಮೊಳಗೆ ಏನೇನೋ ಅಂಗಗಳಿವೆ, ಒಳಗಿನ ಅಂಗಗಳು. ಹಾಗೆಯೇ ಸುಖ ಎನ್ನುವುದು ಒಂದು ಅಂಗ ಅಲ್ಲ. ಇದ್ರೆ ಇರ್ಬೋದು ಸ್ವಾಮಿ, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ಅದನ್ನ ಪ್ಯಾಂಕ್ರಿಯಾ ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಇರ್ಬೋದು. ಇಲ್ಲ, ಒಳಗಿದೆ ಅಂದ್ರೆ ಮೊಟ್ಟ ಮೊದಲು ಯಾರಿಗೆ ಸಿಕ್ಕಿತ್ತದು? ಸರ್ಜನ್ ಸಿಕ್ಕಿತ್ತು. ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ, ಅವನು ಎಷ್ಟೇ ಕೊಯ್ದಿದ್ದಾನೆ, ಅವನು ಸಿಕ್ಕದನ್ನು ಕೇಳಿದ್ರು ಒಳಗೆ. ನಾನು ಎಲ್ಲಾರ್ಗು ಕೈದ ಅಂತ ನಾನು ತಂಗಳಕ್ಕೆ ಕೊಯ್ಕೊಂಡಿಲ್ಲ. ವೇದಾಂತ ಮಾತ್ರ ನಿಮ್ಮ ಅಂತರಾತ್ಮನ ಆಪರೇಷನ್ ಮಾಡಿದ್ದೆ ವಿನಃ ಈ ವೈದ್ಯಕೀಯ ಚಿಕಿತ್ಸೆಗಳು ಯಾವೋ ಈ ಆಪರೇಷನ್ ಮಾಡೋದಿಲ್ಲ. ಹೀಗಾಗಿ ಸುಖ ಹೊರಗೂ ಇಲ್ಲ, ಸುಖ ಒಳಗೂ ಇಲ್ಲ. ಅದ ಸುಖ ಎಲ್ಲಿದೆ? ಇರೋದ ಎರಡು ಜಾಗ, ಹೊರಗೆ ಒಳಗೆ. ಸಮಯ ಹೊರಗೂ ಇಲ್ಲ, ಒಳಗೂ ಇಲ್ಲ, ಆದ್ರೂ ಸುಖ ಇಲ್ಲವೇ ಇಲ್ಲ. ಸುಖವೂ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲವ ಆಗಿದ್ದರೆ ಅದ್ರ ಬಗ್ಗೆ ನಮಗೆ ಬೈಕೇ ಇರಬಾರ್ದು. ಏನು ಉದಾಹರಣೆ, ಒಬ್ಬ ಜಾಮೂನ್ ಎಲ್ಲರಿಗೂ ಇಷ್ಟ ಆಗ್ತದಲ್ಲ, ಬೇಕು ಅನಿಸ್ತದೆ ಜಾಮೂನ್, ಯಾಕಂದ್ರೆ ಅದು ಅದ ನೋಡಿದ್ರೆ ಅದಕ್ಕೆ ಬೇಕನ್ನ ಹೌದು. ಕುಟುಂಬ ಯಾರಿಗೆ ಬೇಕು, ಯಾಕೆ ಬೈಕ್ ಆಗೋದಿಲ್ಲ ಅದ್ರ ಬಗ್ಗೆ, ಅದು ಏನು ಅನ್ನೋದೇ ಗೊತ್ತಿಲ್ಲ, ಅದು ಅದನ್ನೋ ಇಲ್ಲೋ ಗೊತ್ತಿಲ್ಲ, ಅದು ಬೈಕ್ ಆಗುತ್ತಾ ಅಂತಿಲ್ಲ. ಹಾಗಾದ್ರೆ ನಮಗೆ ಯಾವ್ದಾದ್ರು ಲಾಜಿಕ್, ಸಿಂಪಲ್ ಲಾಜಿಕ್ ಇದು, ಯಾವ್ದಾದ್ರು ನಮಗೆ ಬೇಕು ಅಂತ ಅನಿಸಿದ್ದೆ ಆದ್ರೆ ಅದು ಇರ್ಲಿಕ್ಕೆ ಇಲ್ಲದೇ ಇರ್ತದೆ ನಾವು ಬೇಕು ಅಂತ ಅನಿಸಿದ್ದು ನೋಡಿ. ಯಾರಿಗೂ ಡಬಲ್ ಡೆಕ್ಕರ್ ಇನ್ನೊಂದು ತಲೆ ಬೇಕು ಅಂತ ಯಾರಿಗೂ ಅನಿಸಿದ್ರು ಅನಿಸ್ತದೆ ನೋಡಿ, ತಲೆ ಮೇಲೆ ಒಂದು ತಲೆ ಅಸಹ್ಯ ಕಾಣಿಸ್ತದೆ, ತಲೆ ಪಕ್ಕಕ್ಕೆ ಹೋಗ್ತದೆ. ನಾವು ಮಧ್ಯಾಹ್ನ ವಿಚಾರ ಮಾಡ್ತಿದ್ವಲ್ಲ, ಐದು ಹೆಡೆ ಹಾವು, ಹಂಗೆ ಎರಡು ತಲೆ ಮನುಷ್ಯ. ಮಕ್ಕಳಿಗೊಂದು ಕತೆ ಹೇಳ್ತೀನಿ ನಾವು, ಏನು ಕತೆ ಗೊತ್ತಾ, ಅವನು ಶ್ರೀಮಂತ ಆಗಬೇಕು ಶ್ರೀಮಂತ ಆಗಬೇಕು ಅಂತ ಭಾಳ ಪ್ರಯತ್ನ ಮಾಡಿದ. ಆವಾಗ ಮುಂಚೆ ಹೇಳಿದ್ದು ಅದೆಲ್ಲ ಆಮೇಲೆ ನೋಡೋಣ, ಕೆಲವೆಲ್ಲ ಶಾರ್ಟ್ಕಟ್ ಮತ್ತೆ ಚೆನ್ನಾಗಿರೋದಿಲ್ಲ. ಒಂದು ಕೆಲಸ ಮಾಡ್ರಿ, ಒಂದು ತಲೆ ಇದ್ರೆ ನೀವು ಇಷ್ಟು ವಿಚಾರ ಮಾಡ್ತೀರಿ, ಎರಡು ತಲೆ ಇದ್ರೆ ನೀವು ಎಷ್ಟು ವಿಚಾರ ಮಾಡ್ತೀರಿ. ಏ ಹೌದಲ್ಲ, ನಿಂದ ಐಡಿಯಾ ಕರೆಕ್ಟ್. ಅದಕ್ಕೆ ನಾಳೆ ಆ ರಾಕ್ಷಸ ಬಿಸಿ ಆಗ್ತಾನೆ, ಅವನಿಗೆ ಕೇಳ್ತಾನೆ ಏನು ಬೇಕು ಅಂತ ಕೇಳ್ತಾನೆ, ನೀವು ಇನ್ನೊಂದು ತಲೆ ಬೇಕು ಅಂತ ಕೇಳ್ಕೊ. ನಿಮ್ಗೆ ಯಾಕೋ ಚಲೋ ಅನಿಸ್ತದೆ, ಕರೆಕ್ಟ್ ಅನಿಸ್ತದೆ. ಅವ್ನು ಹೋಗಿ ಕಾಡಿನಲ್ಲಿ ಕೂಗ್ತಾನೆ, ರಾಕ್ಷಸ ಬರ್ತಾನೆ, ಅವರಪ್ಪ ನೀನು ಭಾಳ ಉಪಕಾರ ಮಾಡಿದ್ದೀಯಾ, ನಿನ್ನೆ ಕೇಳಿದೆ ನಾಳೆ ಮನೆಯವ್ರು ಕೇಳಿ ಬರ್ತೀನಿ ಅಂತ ಹೇಳಿ ಈಗ ಕೇಳಿ ಬಂದಿದ್ದಕ್ಕೆ ಸಾಕು, ನೀನು ನಿನಗೇನು ಬೇಕು ಕೇಳು ನಾನು ನಿನಗೆ ಕೊಡ್ತೀನಿ ಅಂತ. ನನಗೆ ನನ್ನ ತಲೆ ಜೊತೆ ಇನ್ನೊಂದು ತಲೆ ಕೊಡು. ಯಾಕೋ ಇನ್ನೊಂದು ತಲೆ, ಒಂದು ತಲೆನೇ ಎಷ್ಟು ಬುದ್ಧಿ ಚುರುಕಿದೆ ನನ್ನದು, ಈಗ ಎರಡು ತಲೆ ಇದ್ದು ಎಷ್ಟು ನಾನು ಕೆಲಸ ಮಾಡ್ಬೋದು, ಆದ್ದರಿಂದ ನನ್ನ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ, ನನಗೆ ಇನ್ನೊಂದು ತಲೆ ಕೊಡಿ. ಅಪ್ಪ ಪತ್ರ ಅಷ್ಟು ಅನುಭವ ಬರ್ತಾನೆ ರಾಕ್ಷಸ, ಇವನು ಇನ್ನೊಂದು ತಲೆ ಬರ್ತದೆ ಮುಟ್ಕೊಂಡು ನೋಡ್ಬ, ಹಾ ಹಾ ಅಂತ ಮುಟ್ಕೊಂಡು ನೋಡ್ತಾನೆ. ಆಮೇಲೆ ಅದು ಮುಟ್ಕೊಂಡು ಮುಟ್ಕೊಂಡೆ ಊರೊಳಗೆ ಬರ್ತಾನೆ, ಹೊಲದಿಂದ ಊರೊಳಗೆ ಬರ್ಬೇಕಾದ್ರೆ ಆ ಹುಡುಗರು ಯಾವುದೇ ವಿಚಿತ್ರ ಕಾಲು ಬರ್ತಾರೆ, ತಲೆ ಹೋಗಿರ್ತಾರೆ. ಹಂಗೆ ಹೊಲದಿಂದ ಬಂದು ಮತ್ತೊಂದು ಹೊಲದವರು ಅವರು ಕೂಗಾಡಿ ಶುರು ಮಾಡ್ತಾರೆ, ಯಾವನೇನು ಏನು ವಿಚಿತ್ರ ಪ್ರಾಣಿ ಮನುಷ್ಯ ಬರುತ್ತೆ ಅಂತಂದ್ರೆ ಅದು ಮನೆಯೆಲ್ಲ ರಕ್ತ ಸಿಕ್ತಾ ಇರ್ಬೋದು. ಏನದು ಆ ಹೆಂಡತಿ ಹೇಳಿದ ಮಾತು ಕೇಳಿದ್ರಿಂದ ಎರಡು ಸಲ ಅವನು ಪ್ರಾಪ್ತಿ ಆಗಿದ್ದರಿಂದ ಅವನಿಗೆ ಎಷ್ಟು ಒಳ್ಳೆ ಫಲ ಸಿಕ್ತು ನೋಡಿ. ನಾನು ಹೇಳೋ ಉದ್ದೇಶ, ಒಂದು ತಲೆ ಇದ್ರೆ ನಮ್ಗೆ ಇಷ್ಟು ಕಷ್ಟ ಇದೆ, ಈಗ ಇನ್ನೊಂದು ತಲೆ ಎಷ್ಟು ಕಷ್ಟ ಆಗಿತ್ತು. ಆದ್ದರಿಂದ ನಾವು ಸುಖವನ್ನ ನಮಗೆ ಅಂಟಿಸ್ಕೊಳ್ಳೋದು ಒಂದು ವಸ್ತು ಅಂತ ಅನ್ಕೊಳ್ಳಿ ಬರುವುದಿಲ್ಲ, ಹೊರಗಿಲ್ಲ ಒಳಗಿಲ್ಲ ಇಲ್ಲವೆಲ್ಲವೂ ಇಲ್ಲ, ಇಲ್ಲದೇ ಇರುವುದನ್ನ ಬಯಸ್ಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಸುಖ ಎಲ್ಲಿದೆ, ಪ್ರಶ್ನೆ ಹಾಗೆ ಉಳಿತು, ಸುಖ ಎಲ್ಲಿದೆ? ಇಟ್ ಹ್ಯಾಸ್ ಅನ್ ಎಂಡ್ ಓನ್ಲಿ ವಿತ್ ಯು. ಇಲ್ಲ ಇಲ್ಲ ಎನ್ನುವುದು ನಿನ್ನಿಂದ ಪ್ರಾರಂಭವಾಗಿದ್ದರಿಂದಾಗಿ ಅದು ನಿನ್ನ ಜೊತೆಗೇನೆ ಅದು ಮುಕ್ತಾಯ ಆಗ್ತದೆ, ನಿನ್ನ ಒಳಗಲ್ಲ. ಇದು ಕ್ರೂಷಿಯಲ್. ಇದು ಫಿಲಾಸಫಿ ಒಳಗೆ ವೇದಾಂತ ವಿಚಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಸಂಗತಿ. ಔಪಚಾರಿಕವಾಗಿ ಬಳಸ್ತದ ಶಾಸ್ತ್ರ ಅಲ್ಲಿ ಇಲ್ಲಿ ಕೆಲವು ಶಬ್ದಗಳನ್ನ, ನಿನ್ನೊಳಗೆ ನಿನ್ನ ಸುಖವನ್ನ ಕಾಣು, ನಿನ್ನ ಆತ್ಮ ಸುಖ ನಿನ್ನ ಒಳಗನೆ ಇದೆ, ಔಪಚಾರಿಕವಾಗಿ ಬಳಸಿದ ಶಬ್ದ. ನೀವು ಒಳಗೆ ಅಂತ ಒಂದು ವಸ್ತು ಅಂತ ನೀವು ಹುಡುಕಿಕೊಂಡ್ರೆ ಒಳಗಡೆ ವಸ್ತು ಅಲ್ಲ, ಮಿದುಳು ಇದೊಂದು ವಸ್ತು. ಮಿದುಳಿನ ಅನೇಕ ಗ್ರಂಥಿಗಳು ಕೂಡ ಅವರು ವಸ್ತು. ಏಕೆಂದ್ರೆ ಈ ಮೆಡಿಸಿನ್ಸ್ ಏನು ಕೊಡ್ತಾರೆ ಉಸಿರಾಸ್ಪತ್ರೆಗಳಲ್ಲಿ, ಅವು ಏನು, ಅವು ಕೆಲವು ಕೆಲವು ಗ್ರಂಥಿಗಳಲ್ಲಿ ಮಾತ್ರ ಪ್ರಾಬ್ಲಮ್ ಇರ್ತದೆ. ಆ ಗ್ರಂಥಿಗಳಿಗೆ ಕರೆಕ್ಟ್ ಅಟ್ಯಾಕ್ ಆಗುವಂತ ಮೆಡಿಸಿನ್ಸ್ ಇರ್ತದೆ. ಆ ಮೆಡಿಸಿನ್ಸ್ ಕೊಟ್ಟಾಗ ಅದು ಅಲ್ಲಿ ಕೆಲಸ ಮಾಡ್ತದೆ, ಆ ಗ್ರಂಥಿ ಅದು ಸರಿ ಹೋಗ್ತದೆ. ಅಂದ್ರೆ ಅದು ಕೂಡ ಒಂದು ವಸ್ತು. ಇಲ್ಲ ಸ್ಮಾಲ್ ಚಿಪ್ಸ್ ಇದ್ದಂಗೆ, ಅದೊಂದು ಚಿಪ್ಪು ಹಾರ್ಮೋನಿಯಂ, ಇದು ಇನ್ನೊಂದು ಚಿಪ್ಪು ತಬಲಾ, ಅದು ಮತ್ತೊಂದು ಚಿಪ್ಪು ವೈಲಿನ್, ಅದು ಇನ್ನೊಂದು ಚಿಪ್ಪು ಆರ್ಟಿಸ್ಟ್ ಪೇಂಟಿಂಗ್, ಅದು ಇನ್ನೊಂದು ಚಿಪ್ಪು, ಒಂದೊಂದು ಚಿಪ್ಪು ಅವು ಆಕ್ಟಿವೇಟ್ ಆಗಿರ್ತವೆ ಮತ್ತು ಅವು ಪ್ರಬುದ್ಧವಾಗಿರ್ತವೆ. ಆ ಪ್ರಭುತ್ವಕ್ಕಿನ ಹೊಂದಲಿಕ್ಕೆ ಅಂತಹ ಎನ್ವಿರಾನ್ಮೆಂಟ್ ಅವರಿಗೆ ಪ್ರಾಪ್ತವಾಗಿರ್ತದೆ. ತಂದೆ ತಾಯಿ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಪರಿಸರವನ್ನು ಉಂಟು ಮಾಡಿರ್ತಾರೆ, ಆ ಪರಿಸರದಲ್ಲಿ ಅವರು ಆಕ್ಟಿವೇಟ್ ಆಗ್ತದೆ. ಅವ್ರು ಆಕ್ಟಿವೇಟ್ ಆಗಿದ್ದರಿಂದಾಗಿ ಆ ಕಲಾಕಾರ ಆಗ್ತಾನೆ, ಅವನು ಸೈಂಟಿಸ್ಟ್ ಆಗ್ತಾನೋ, ಲೆಥಮೆಟಿಷಿಯನ್ ಆಗ್ತಾನೋ, ಅವನು ಗ್ರಮೇರಿಯನ್ ಆಗ್ತಾನೋ, ಏನಾಗ್ಬೇಕು ಅದು ಆಗ್ತಾನೆ. ಎಲ್ಲ ಆಬ್ಜೆಕ್ಟ್ಸು, ಎಲ್ಲ ವಸ್ತುಗಳು, ಪದಾರ್ಥಗಳು, ಇವುಗಳಿಗೆ ಸಾಕ್ಷಿ ಆತ್ಮ. ಇವನ ಆತ್ಮನು ಸುಖ ಅಂತಲೇ ಅಂದ್ರಲ್ಲ, ಆ ಸುಖ ಎನ್ನುವುದು ಇವುಗಳಂತ ಒಂದು ವಸ್ತು ಅಲ್ಲ. ತಲೆ ಕೊಯ್ದು ಬೇರೆ ತಲೆ ಹಾಕ್ತಾರಂತ ಹೆಂಗಾಗ್ತದೆ? ನಾನು ವಿಚಾರ ಮಾಡಿದ್ದೇನೆ, ಈಗ ನನಗೊಂದು ಈ ತಲೆ ಬೇಡ, ಬೇಸರ ಜೊತೆ ಇನ್ನೊಂದು ತಲೆ ತಂದು ಹಾಕಿದೆ ಅಂತ ಹೇಳಿದ ಮೇಲೆ ಅವ್ರು ಹಾಕಿದ್ರು ತೋರಿ, ಈ ತಲೆಯನ್ನು ಯಾರಿಗಾರು ಹಾಕ್ಬೇಕು? ಅವರು ಯಾರಿಗೆ ಹಾಕ್ತಾರೆ? ಓಕೆ, ಒಂದು ವಿಚಾರ ಮಾಡುತ್ತೆ, ಈ ತಲೆ ಯಾರು ಹಾಕಿಸ್ಕೊಳ್ಳಿಲ್ಲ, ನಮಗೆ ಹಾಕಬೇಕು ಕೂಡ ಸನ್ಯಾಸಿ ತಲೆ ಅಂದ್ಕೊಂಡು, ನಮಗೆ ಹಾಕಬೇಕು ಸನ್ಯಾಸಿ ಬೇಡ ನಮ್ಮ ತಲೆ. ಅವಾಗ ತಲೆ ಉಳಿತು ಅಂತಿತ್ತು, ಉಳಿದದ ಅಂತ ಈ ತಲೆಗೂ ಗೊತ್ತ, ನನ್ನ ತಲೆ ಇನ್ನು ಅಲ್ಲೇ ಉಳಿದದ ಅಂತ. ಈಗ ವಾಪಸ್ ಆ ತಲೆ ಬೇಕು ಅಂತ ಸಿಗ್ತದಿಲ್ಲ. ಊರ ಸಿಸ್ಟಮ್ ಚೇಂಜ್ ಆಗಿದೆ, ಇಸ್ ಅ ಲಾಸ್ ಕಂಪನಿ. ಸೊ ಯಾವತ್ತು ನಮಗೇನು ಲಭ್ಯ ಇದೆಯೋ ಅದರೊಳಗೆ ನಾವು ಸಂತುಷ್ಟರಾಗಿರ್ಬೋದು. ಲಭ್ಯ ಇದ್ದಿದ್ದರೆ ಬಿಟ್ಟು ಅಲಭ್ಯವಾದದ್ದು ಇನ್ನೊಂದು ತಗೊಳಕ್ಕೆ ಹೋದ್ರೆ ಅದು ಒಂದು ಹೋಗಿ ಒಂದಾಗ್ತದೆ, ಅಪಾಯಕಾರಿ. ಬೇಡ ಬಿಡು, ಈಗ ಸುಖ ಹೊರಗಿಲ್ಲ, ಸುಖ ಒಳಗಿಲ್ಲ, ಒಳಗಿರುವಂಥ ಒಂದು ವಸ್ತುವಲ್ಲ, ಸುಖ ಇಲ್ಲವೆನ್ನುವುದು ಇಲ್ಲ. ಸುಖವನ್ನು ಇಲ್ಲವೇ ಇಲ್ಲವಾಗಿದ್ದಲ್ಲಿ ನಾವು ಅದನ್ನು ಬಯಸೋದಿದ್ದಿಲ್ಲ. ನಾವು ಬಯಸ್ತೇವೆ ಅಂತ ನಮಗೆ ಇಲ್ಲಿಕ್ಕೆ ಬೇಕು, ಹೊರಗಿಲ್ಲ ಒಳಗಿಲ್ಲ, ಹಾಗೆ ಸುಖ ಎಲ್ಲಿದೆ ಅಂತಂದಾಗ ಅದು ಸುಖ ನೀನೇ. ಲಾಭವು ನಾನೇ ಹೇಗೋ ಹಾಗೆ ಸುಖವೂ ಕೂಡ ನಾನೇ ಅನ್ನುವ ಈ ಅರಿವಿನ ಇರುವಿಕೆಯಲ್ಲಿ ಇನ್ನೊಂದು ಸುಖವನ್ನು ಬಯಸುವ ಸಾಧ್ಯತೆ ಇದೆ. ಮೊದಲೊಂದು ಸುಖವನ್ನು ಬಯಸಿದ್ವಿ, ಅದು ಮಿಶ್ರಾಖೇಡ. ಆ ನಂತರ ಇನ್ನೊಂದು ಸುಖವನ್ನು ಬಯಸಿದ್ವಿ, ಅದು ನಂದಿನಿ ಖೇಡ. ಮತ್ತೊಂದು ಸುಖವನ್ನು ಬಯಸಿದ್ವಿ, ಕೊಲ್ಲಾಪುರ್ ಖೇಡ. ಓಕೆ, ಕ್ರೀಡಾ ದೃಷ್ಟಿಯಿಂದ ನಿನಗೆ ಅನೇಕ ಅನೇಕ ಸುಖಗಳು ಈಗ ಕಂಪ್ಯಾರಿಟಿವ್ಲಿ ನಿನ್ನ ಪ್ರಾಪ್ತಿ ಆಗಲು ಶುರುವಾಗ. ಈಗ ಆ ಸುಖವು ಪ್ರಾಪ್ತವಾದಾಗ ಇನ್ನೊಂದು ಸುಖವು, ಇನ್ನೊಂದು ಸುಖವನ್ನು ಹುಡುಕಬೇಕು ಅನ್ನೋ ಪ್ರವೃತ್ತಿ ಇನ್ನೂ ಹಾಗೆ ಇರ್ತದೆ. ಯಾಕಿರ್ತದಂದ್ರೆ ಈ ಮೊದಲಿನ ಸುಖ ಸುಖವೇನೋ ಹೌದು, ಆದರೆ ಮೊದಲು ಶುದ್ಧ ತೃಪ್ತಕರವಾದ ಸುಖ ಅಲ್ಲ. ಹೀಗಾಗಿ ಮುಂದಿನ ಪ್ರಶ್ನೆ ಉದ್ಭವ ಆಗ್ತದೆ, ನಿನಗೆ ಸುಖ ಬೇಕೋ ತೃಪ್ತಕರವಾದ ಸುಖ ಬೇಕೋ? ಯಾವ ಸುಖವು ನನಗೆ ತೃಪ್ತಿಯನ್ನು ಕೊಡ್ತದೆ ಆ ಸುಖವನ್ನು ನಾನು ಹುಡುಕ್ತಾ ಇದ್ದೀನಿ. ಯಾಕೆ ಒಂದು ಸುಖ ಬಿಟ್ಟು ಇನ್ನೊಂದು ಸುಖಕ್ಕೆ ಹೋಗ್ತೀನಿ ಅಂತಂದ್ರೆ, ಮೊದಲನೆಯ ಸುಖ ನನಗೆ ತೃಪ್ತಿಯನ್ನು ಕೊಟ್ಟಿರೋದಿಲ್ಲ, ಎರಡನೇ ಸುಖ ತೃಪ್ತಿಯನ್ನು ಕೊಟ್ಟಿರೋದಿಲ್ಲ, ಮೂರನೇ ಸುಖ ತೃಪ್ತಿಯನ್ನು ಕೊಟ್ಟಿರೋದಿಲ್ಲ, ಎಂಥ ಸುಖನೂ ಕೂಡ ಅದು ತೃಪ್ತಿಯನ್ನು ಕೊಡೋದಿಲ್ಲ. ಹೀಗಾಗಿ ನಾನು ರಿಲೇಟಿವ್ಲಿ ಒಂದಾದರೆ ಒಂದಾದರೆ ಒಂದಾದರೆ ಸುಖವನ್ನು ಹುಡುಕುತ್ತಾ ಇರ್ತೀನಿ. ಈಗ ಇಲ್ಲೊಂದು ಸುಖ ಇದೆ, ಏನು ಹುಡುಕುವವನು ಸುಖ ಸ್ವರೂಪನೇ. ಯಾವನು ಹುಡುಕ್ತಾ ಇದ್ದಾನಲ್ಲ ಅವನ ಸುಖ ಸ್ವರೂಪನೇ. ಈ ಸುಖ ಸ್ವರೂಪನೇ ಆದಂತಹ ಈ ಹುಡುಕುವವನು ತಾನು ಸುಖವೇ ಎನ್ನುವುದು ಕಂಡುಕೊಂಡ ನಂತರ ಈಗ ಇನ್ನೊಂದು ಸುಖವನ್ನು ಹುಡುಕುವ ಅವಶ್ಯಕತೆ ಬರುತ್ತದೆ. ಆದ್ದರಿಂದ ಯಾವ ಸುಖವನ್ನು ಹೊಂದಿದ್ದೆ ಆದರೆ ಯತ್ ಸುಖಾತ್ ನ ಅಪರಂ ಸುಖಂ, ಹೊರತುಪಡಿಸಿ ಇನ್ನೊಂದು ಹೆಚ್ಚಿನ ಸುಖ ಇರುವ ಸಾಧ್ಯತೆ ಇಲ್ಲ. ಯತ್ ಜ್ಞಾನಾತ್ ನ ಪರಂ ಜ್ಞಾನಂ, ಅದೇ ರೀತಿ ಜ್ಞಾನ ಬಹಳ ಸುಂದರವಾಗಿದೆ. ಯಾರು ಡಿಗ್ರಿ ಮಾಡ್ಕೊಂಡು, ಯಾರು ಡಬಲ್ ಡಿಗ್ರಿ ಮಾಡ್ಕೊಂಡು, ಯಾರು ಎಂ ಎಸ್ ಮಾಡ್ಕೊಂಡು, ಯಾರು ಎಂ ಡಿ ಮಾಡ್ಕೊಂಡು, ಯಾರು ಎಂ ಎ ಎಂ ಕಾಮ್ ಮಾಡ್ಕೊಂಡು, ಮಾಸ್ಟರ್ಸ್ ಮಾಡ್ಕೊಂಡು, ಅಂತೂ ಕಾಲೇಜ್ ಹೋಗೋದು ನಿಲ್ಸಿದ್ಯೋಗಿದ್ದು ನಾವು. ಡೌಟ್ ಅದ ಸುಜಾತ, ಏನು ಕಾಲೇಜ್ ಹೋಗೋದು ನಿಲ್ಸಿದ್ಯೋ ಇಲ್ಲೋ? ಒಬ್ಬರು ನೆಪ ನಾನು ಪ್ರಶ್ನೆ ಕೇಳ್ತೀನಿ. ನಮಗೆ ತಿಳ್ಕೋಬೇಕಾದಂತಹ ಎಲ್ಲ ಜ್ಞಾನವು ಪ್ರಾಪ್ತಿ ಆಯಿತು ಅಂತ ಕಾಲೇಜ್ ನಿಲ್ತಿದೀವ? ಏನ ಬಿಡ ಮಾರಯ್ಯ, ಎಷ್ಟಂತ ಸಾಕು ಬಿಡು, ಮದುವೆ ಮಾಡ್ಕೊಂಬಣಂತೆ ಸಾಕು ಬಿಡು, ಮನೆ ಕಟ್ಕೋಣಂತೆ ಸಾಕು ಬಿಡು, ನೌಕರಿ ಮಾಡೋಣಂತೆ ಎಷ್ಟಂತ ಓದ್ತಿ ಹಂಗೆ ಹಾಗಿರ್ಕಲ್ರಿ ನೋಡೋಣಂತೆ ಸಾಕು ಬಿಡು, ಎಷ್ಟು ಉಪನಿಷತ್ ಓದ್ತೀಯ ಅಂತ ಬರುವುದರ ಮನಸ್ಸಿಗೆ. ಯಾಕೆ ಈ ಸುಖದ ಈ ಜ್ಞಾನದಲ್ಲಿ ಅನಂತತೆ, ಆ ಜ್ಞಾನಗಳೆಲ್ಲ ಅಂತ ಆಗ್ಬಿಡುತ್ತೆ, ಕೊನೆಯಾಗ್ಬಿಡ್ತಾರೆ ಅವೆಲ್ಲವೂ, ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಶಾಂತವಾಗ್ಬಿಡ್ತಾರೆ. ಇದು ಅನಂತ ಯಜ್ಞಾನಾತ ನ ಪರಂ ಜ್ಞಾನ, ಹತ್ತು ವರ್ಷ ಇನ್ನೊಂದು ಹೆಚ್ಚಿನ ಜ್ಞಾನ ಬೇರೆ ಯಾವುದು ಇಲ್ಲ. ಅಂತ ಯಾವುದಿದೆಯೋ ಅದು ತದ್ಬ್ರಹ್ಮ ಇತಿ ಅವಧಾರಯೇತ್. ಅದನ್ನ ಬ್ರಹ್ಮ ಎನ್ನುವುದನ್ನ ನೀನು ಚೆನ್ನಾಗಿ ಗುರುತಿಸು. ಯತ್ ದೃಷ್ಟ್ವಾ ನಾಪರಂ ದೃಶ್ಯಂ, ಯತ್ ಭೂತ್ವಾ ನ ಪುನರ್ಭವ, ಯತ್ ಜ್ಞಾತ್ವಾ ನಾಪರಂ ಜ್ಞೇಯಂ, ತದ್ಬ್ರಹ್ಮೇತ್ಯವಧಾರಯೇ. ಅಲ್ಲಿ ಡಬಲ್ ನಕಾರ ಬರ್ತದೇನೋ ಅಂತ ನೋಡ್ತಾ ಇದ್ದೀವಿ. ಯತ್ ದೃಷ್ಟ್ವಾ ನಾಪರಂ, ಯತ್ ದೃಷ್ಟ್ವಾ ನಾಪರಂ, ಯತ್ ದೃಷ್ಟ್ವಾ ನ ಅಪರಂ ದೃಶ್ಯಂ, ಯತ್ ದೃಷ್ಟ್ವಾ ಡಬಲ್ನ ಬರುವುದಿಲ್ಲ. ಇನ್ನೇ ಶ್ಲೋಕ ಎರಡನ ಬಂದು ಎಲ್ಲ ಮಾತನ್ನಾಪರ, ಸುಖಾನ್ನಾಪರ, ಜ್ಞಾನಾನ್ನಾಪರ, ಸಾರಿ ಸಕಾರ ಇಲ್ಲ, ಸಕಾರ ತಂದೆ ಇಲ್ಲ. ನಾಪರಂ ದೃಶ್ಯಂ, ಯಾವುದನ್ನ ಕಂಡ ಮೇಲೆ, ಯಾವ ದೃಶ್ಯದ ಅನುಭವವನ್ನು ಹೊಂದಿದ ಮೇಲೆ ಇನ್ನೊಂದು ದೃಶ್ಯವನ್ನ ನೋಡಬೇಕು ಅನ್ನುವ ಬಾಕಿ ಉಳಿಯುವುದಿಲ್ಲವೋ? ಏನ್ ಚೆನ್ನಾಗಿದ್ರೆ ಅದು ನೀಲಗಿರಿ ಪರ್ವತ ಶ್ರೇಣಿ, ನೀಲಗಿರಿ ಪರ್ವತ ಶ್ರೇಣಿ, ಊಟಕ ಮಂಡಲ, ಊಟಿ ಸುಂದರವಾಗಿ ಭಾರಿ ಸುಂದರ. ಆದರೂ ಕೂಡ ಏನ ನಮಗೆ ಹಿಮಾಲಯ ಕೂಡ ನೋಡ್ಬೋದು. ನಾ ಕಂಡಿದ್ದೀನಿ ಏಳೇಳು ಎಂಟನ ಸಲ ಹತ್ತನ ಸಲ ಎಲ್ಲಿಗೋಗಿದ್ದಾರೆ ಹಿಮಾಲಯ ಶಿವರಾಮ್, ಶಿವರಾಮ್ ಎಷ್ಟು ಸಲ ಹೋಗಿದ್ದಾರೆ ಗೊತ್ತಾ? ನಮ್ಮ ಕದರಿಕೆ ಇದ್ದಾರೆ ಏಳು ಸಲ ಹೋಗಿದ್ದಾರೆ. ನಾ ಹೇಳಿದೆ ಈ ಕಳೆದ ಬದಲಿಕೆದಾರಿಗಿಂತ ಈ ಕಳೆದ ಬದಲಿಕೆದಾರ ಏನ್ ಬದಲಾಗಿದೆ ಅಂತ? ಏನ್ ಬದಲಾಗಿದೆ ಸ್ವಾಮಿ? ನನ್ ಮಂಡಿಗೂ ಜಾಸ್ತಿ ಒಂದು ದೃಶ್ಯವನ್ನ ಕಂಡ ಮೇಲೆ ಇನ್ನೊಂದು ದೃಶ್ಯವನ್ನ ಮತ್ತೊಂದು ಸಲ ನಾನು ಕಳ್ಕೊಂಡಿಲ್ಲ, ನಾನು ನೋಡ್ಲಿಲ್ಲಲ್ಲ ಅನ್ನವ ಯಾವ ನೋವು ಬಾಕಿ ಇರಬಾರ್ದು. ಅಂತ ದೃಶ್ಯ ಯಾವುದು? ಆತ್ಮ ದೃಶ್ಯ. ಈ ಆತ್ಮ ಆನೆಸ್ಟ್, ನಾವು ಒಂದು ಸಲ ಹೋಗಿ ಬರಬೇಕಾದ್ರೆ ಸಾಕಷ್ಟಾಗೋಯಿತು. ನಾನು ಹೇಳಿದೆ ಇನ್ನು ಮುಂದೆ ಯಾವ ಹಿಮಾಲಯ ಎಲ್ಲ ನೀವು ಬಂದಿಕ್ಕೆ ಬೇಕಾಗಲ್ಲ. ನಮಸ್ಕಾರ, ನಾನು ನಿಮಗೆ ಹೇಳ್ತೀನಿ ಎಷ್ಟು ಆದಷ್ಟು ಬೇಗ ಹೋಗ್ತೀರ ಒಳ್ಳೇದು. ನೀವು ಬೇಗ ಮಾಡೋಷ್ಟು ನಿಮಗೆ ಕಷ್ಟ ಕಷ್ಟ. ಹಾ, ಅದು ನಿಮ್ಗೆ ಅವಕಾಶ ಕೊಡಂಗಿಲ್ಲ. ಹೆಂಗೆ ಇದ್ದಲ್ಲೇ ಮುಗಿಸ್ಬಿಡೈತೆ ಅವಾಗ. ಬಹಳ ಕಷ್ಟ, ಬಹಳ ಕಷ್ಟ ನಡೆಯೋದು, ಕಣ್ಣು ಚುಚ್ಚೋದು. ಇಷ್ಟು ಇಷ್ಟೋ ರಸ್ತೆ ಇರುತ್ತೆ, ನಾಲ್ಕಡಿ ರಸ್ತೆ ಇರುತ್ತೆ. ಅವರೆಲ್ಲ ಹೋಗಿ ಬರೋರು ಹೇಳ್ತಿರ್ತಾರೆ, ಕೇದಾರೇಶ್ವರಕ್ಕೆ ಜೈ, ಕೇದಾರೇಶ್ವರಕ್ಕೆ ಜೈ ಅಂತ ಹೇಳ್ತಿರ್ತಾರೆ. ಹಾ, ಅವ್ರು ಹಂಗೆ ಹೇಳಬೇಕಾದ್ರೆ ನನ್ನ ಹೊಟ್ಟೆ ಹಾಗೆ ಏನು ಅಂತ ನನಗೆ ಗೊತ್ತೆ. ಕುದುರೆ ಮಾರಿ ಕೂಡ್ಬಿಟ್ಟಾದ್ರೆ ನನಗೆ ಏನು ನನ್ನ ರಜಾ ಅಂಗಡಿ ಅಂತ ಗೊತ್ತಿಲ್ಲ. ಅವಳು ಆರಾಧನೆ ಏನ್ ಕಡೆ ಎತ್ತಿರ್ತಾವ ಚಿಗಿಲಿಕ್ಕೂ ಬರಂಗಿಲ್ಲ. ಅವ್ರು ಕುದುರೆ ಕುದುರೆ ಎಲ್ಲ ಕತ್ತಿ ಅಂತ ಕುದುರು ಅವು ಅವು ಹಿಂಗೆ ನಾಲ್ಕಡಿ ರಸ್ತೆ ಇರ್ತದಲ್ಲ. ಈ ಕಡೆಗೆ 10-20 ಸಾವಿರ ಆಳ, ಆ ಕಡೆಗೆ 80 ಸಾವಿರ ಎತ್ತರ. ಅವು ಕುದುರೆ ಕುದುರೆ ಅದು ಇನ್ನೇನು ಹೋಗೋದಿಲ್ಲ, ಪರ್ವತ ಕಡೆ ಹೋಗೋದಿಲ್ಲ, ಕೊಳ್ಳಲ್ಲ, ಕೊಳ್ಳ ಕಡೆ ಹೋಗ್ತದೆ. ಒಂದು ಕಾಲು ಎತ್ತಿದ್ರೆ ಕೊಳಕ್ಕಂತ ಕಲ್ಲು ಬಿಡ್ತದೆ. ನಾನು ಏನ್ ಬಂತಪ್ಪ, ಕರ್ಮಣೀಯವಾದಿ ಕಾರಷ್ಟೇ ಆಗದೆ ನಾನು ಬೇರೆ ಇದೆಲ್ಲ ಸರಿ ಹೋಗ್ಲಿಲ್ಲ. ನೀವು ನೀವು ಕೇದಾರೇಶ್ವರ ಗೀಜೆ ಏನ್ರಿ, ನಾ ಕುದುರೇಶ್ವರ ಗೀಜೆ ಎಷ್ಟು ಆದಷ್ಟು ನಾ ಆಗಿದ್ದನ್ನು ಹೇಳಿಕೊಡ್ತೀನಿ. ಕುದುರೇಶ್ವರ ಗೀಜೆ, ಕುದುರೇಶ್ವರ ಗೀಜೆ ಅನ್ಕೊಂಡು ನಾ ನಿದ್ದೆಗೆ ಹೋಗ್ಬಿಟ್ಟೆ. ನಾ ನಿದ್ದೆಗೆ ಹೋಗ್ಬಿಟ್ಟೆ ಕುದುರೇಶ್ವರ ಗೀಜೆ. ನನಗೆ ಎಷ್ಟು ಬಾದಾಗ ಆ ದೇವಸ್ಥಾನ ಹೋಗಿದ್ರೆ ಕುದುರೆ ಬಂದು ನಿಂತಿ ಬೈಕ್ ಕೊಡೋದಿತ್ತು. ಇಡೀ ಎಂತ ಕುರ್ತಿ ಕೆಳಗೆ ಅಯ್ಯೋ ಅವ್ರ ಕತೆ ಬೇಡ. ಅವ್ರ ಇಲ್ಲಿ ಕುದುರೆ ಮೇಲೆ ಕೂಡಿಸಿದ್ರು ಅಂದ್ರೆ ನೀವು ಭೇಟಿ ಆಗ್ಬೇಕು ಅಲ್ಲೇ. ಅವರು ಕುದುರೆ ಜೊತೆ ಇಲ್ಲದ್ರು, ಅವ್ರು ಈ ಕುದುರೆ ಎಲ್ಲ ಬೆಂಕಿರ್ತಾವ, ಅವು ಕಲ್ಲು ಕೆಡುತ್ತಾವ ನಿಮ್ಮನ್ನು ಕೆಡುವುದು. ಕಾಲು ಎತ್ತಿಡುವಾಗ ಒಂದೆ ಅಪ್ರೇಷ ಒಂದು ಕಲ್ಲು ಬಿದ್ದ ತಿಳ್ಕೊಂಬೋದೆ ಬಂತು. ಏನಪ್ಪ ಇವು ಹಂಗ ಅಂದ್ಕೊಂಡು ನೀವು ಬೀಳ್ಬೋದು, ಏನ ಹಾದಿ ಎಂದು ಕೆಲವು ಅಷ್ಟು ವ್ಯಕ್ತಿ ಇರ್ತಾವ. ಹಿಂಗೆ ಕುದುರೇಶ್ವರ ಕಿ ಜಯ, ಕುದುರೇಶ್ವರ ಕಿ ಜಯ. ನಮ್ದು ಮುಗಿತು ಪ್ರವಾಸ, ಏನೋ ಆಯ್ತು ಆಗೋ ಹೋಗಲ್ಲ. ನಾನು ಕುಸ್ಕಾಪಟ್ಟು ಬೇಗೆ ಎಲ್ ದೃಶ್ಯ ಆತ್ಮ ಅಪರಂ ದೃಶ್ಯ. ಯಾವ ಆತ್ಮನ ಕಂಡುಕೊಂಡು ಇನ್ನೊಂದು ಆತ್ಮ ಇನ್ನೊಂದು ಸುಖ ಯಾವ ಸುಖವನ್ನು ನೀವು ಅನಿಸ್ತು. ಇನ್ನೊಂದು ದೃಶ್ಯ ಎಂತ ದೃಶ್ಯ ಬೇಕು ನಿಮಗೆ, ಯಾವ ದೃಶ್ಯ ಬೇಕು, ಯಾವ ದೃಶ್ಯವು ನಿಮ್ಮಲ್ಲಿ ಅತೃಪ್ತಿಯನ್ನು ಉಳಿಸಿ ಹೋಗ್ತದೋ ಆ ದೃಶ್ಯ ಅದು ಹೇಗೆ ಪೂರ್ಣ ದೃಶ್ಯವಾಗುತ್ತದೆ, ಅತೃಪ್ತಿಯನ್ನು ಉಳಿಸ್ತದೆ ಅದು ಹೇಗೆ ದೃಶ್ಯಾತ್. ಯತ್ ದೃಷ್ಟ್ವಾ ನ ಪರಂ ದೃಶ್ಯಂ, ಯತ್ ಭೂತ್ವಾ ನ ಪುನರ್ಭವ. ಏನು ಉಂಟಾದ ಮೇಲೆ ಇನ್ನೊಂದು ಉಂಟಾಗಬೇಕು ಎನ್ನುವುದು ಬಾಕಿ ಉಳಿಯುವುದಿಲ್ಲವೋ, ಏನು ಉಂಟಾದ ಮೇಲೆ ಜ್ಞಾನ ಉಂಟಾದ ಮೇಲೆ ಮತ್ತೊಂದು ಉಂಟಾಗಬೇಕು ಎನ್ನುವ ಬಾಕಿ ಉಳಿಯುವುದಿಲ್ಲವೋ, ಅಂತಹದ್ದು ಯಾವುದಾದ್ರೂ ಒಂದು ಇತ್ತಂದ್ರೆ ಯಾವುದದು ಅತ್ತದ್ ಬ್ರಹ್ಮ ಇತಿ ಅವತಾರ. ಯಜ್ಞಾತ್ವಾ ನ ಅಪರಂ ಜ್ಞೇಯಂ, ಯಾವುದನ್ನು ತಿಳಿದ ನಂತರ ಇನ್ನೊಂದು ತಿಳ್ಕೋಬೇಕು ಅನ್ನೋದ ಜ್ಞಾನ ಬಾಕಿ ಉಳಿಯುವುದಿಲ್ಲವೋ, ಅಂತಹ ಬ್ರಹ್ಮ ಅಂತಹದ್ದು ಯಾವುದಾದ್ರು ಬ್ರಹ್ಮ ಅದು ನೀನು ಅನ್ನುವುದನ್ನು ಅವತಾರ ಏತ, ಚೆನ್ನಾಗಿ ನೀನು ಗುರುತಿಸು. ಆ ಬ್ರಹ್ಮನು ನೀನೇ ಆಗಿದ್ದೀಯ. ತಿರ್ಯಗೋದ ಪೂರ್ಣಂ ಸಚ್ಚಿದಾನಂದಮದ್ವಯಂ ಅನಂತಂ ನಿತ್ಯಮೇಕಂ ಯತ್ ತದ್ಬ್ರಹ್ಮೇತ್ಯವತಾರಯೇತ್ಯಗೋದ್ಗಮದಃಪೂರ್ಣಂ ಸಚ್ಚಿದಾನಂದಮದ್ವಯಂ ಅನಂತಂ ನಿತ್ಯಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇ ಊರ್ಧ್ವಂ ಅಧಃ ತಿರ್ಯಕ್ ಪೂರ್ಣಂ ಎಲ್ಲೆಲ್ಲಿಯೂ ಸಚ್ಚಿದಾನಂದಂ ಅದ್ವಯಂ ಸಚ್ಚಿದಾನಂದಂ ಅನಂತಂ ಅದ್ವಯಂ ಸಚ್ಚಿದಾನಂದಂ ನಿತ್ಯಂ ಅನಂತಂ ಅದ್ವಯಂ ಸಚ್ಚಿದಾನಂದಂ ಏಕಂ ಯತ್. ಯಾವುದು ಕಾಲ ಮಾತ್ರವಾಗಿದೆಯೋ ಹೊರತುಪಡಿಸಿ ಇನ್ನೊಂದು ಏನು ಆಗುವ ಸಾಧ್ಯತೆ ಇಲ್ಲವೋ ಅಷ್ಟೇ ಅಲ್ಲ, ಕೇವಲ ಸಪ್ತ ಚಿತ್ತ ಆನಂದ ಸ್ವರೂಪದಿಂದ ಕೂಡಿದ್ದಾಗಿದೆಯೋ, ಎರಡಿಲ್ಲದೆ ಇರುವಂತಹ ಒಂದೇ ಒಂದು ತತ್ವವಾಗಿದೆಯೋ, ಸತ್ಯ ಜ್ಞಾನಂ ಅನಂತಂ ಅನ್ನುವ ವಾಕ್ಯದಲ್ಲಿಯ ಅನಂತತೆಯು ಅದರ ಲಕ್ಷಣವಾಗಿದೆಯೋ, ಇಂತಹ ಆ ಬ್ರಹ್ಮ ಅದು ನೀನೇ ಆಗಿದ್ದೀಯ. ಬ್ರಹ್ಮ ಇತಿ ಅವಧಾರೇ, ಅದು ನೀನಾಗಿದ್ದೀಯ. ಈ ಶ್ಲೋಕಗಳು ಈ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಅಂತಃಕರಣದಿಂದ ಹುಟ್ಟದ ಬರ್ತಾವೆ. ನನಗೆ ಸಂಸ್ಕಾರಗಳು ಇದ್ದಂತೆ ಆಗುತ್ತೆ. ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಸತತವಾಗಿ ನಾವೇನು ಕ್ಲಾಸ್ಗಳನ್ನು ತಗೋತೀವಿ, ಸತತವಾಗಿ ಆ ವಿಷಯದಲ್ಲಿ ಚಿಂತನೆ ಮಾಡ್ತೀವಿ, ಆ ಸತತವಾಗಿ ಆ ವಿಷಯದಲ್ಲಿ ಜಿಜ್ಞಾಸ ಮಾಡ್ತೀವಿ, ತತ್ ಚಿಂತನಂ, ತತ್ ಕಥನಂ, ತತ್ ಪ್ರಬೋಧನಂ, ಬೆಳಿಗ್ಗೆ ಕ್ಲಾಸು, ಮಧ್ಯಾಹ್ನ ಕ್ಲಾಸು, ಸಂಜೆಯ ಕ್ಲಾಸು, ಅದರಲ್ಲಿ ಜಿಜ್ಞಾಸ, ಅದರಲ್ಲಿ ಪ್ರಶ್ನೋತ್ತರ, ಸತ್ಸಂಗ, ಮ್ಯೂಚುವಲ್ ಡಿಸ್ಕಷನ್ನು, ಇವೆಲ್ಲ ಏನ್ ಮಾಡ್ತೀವಲ್ಲ, ಇವು ನಮ್ಮಲ್ಲಿ ಸಂಸ್ಕಾರಗಳು ಹೋಗ್ತವೆ. ಈ ಸಂಸ್ಕಾರಗಳು ಇವೆಲ್ಲ ಸಂಸ್ಕಾರಗಳು. ಈಶ್ವರ ಆತ್ಮನು ಎಲ್ಲೆಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿಯೂ ಇದ್ದ ಆತ್ಮನೇ ನಾನು, ಎಲ್ಲೆಲ್ಲಿಯೂ ಇದ್ದಂತಹ ಬ್ರಹ್ಮನೇ ನಾನು ಆತ್ಮ ಅನ್ನುವ ಇವು ಸಂಸ್ಕಾರಗಳು. ಇವು ಒಳಗೆ ನಮಗೆ ಗೊತ್ತಾಗದಂಗೆ ಅವು ಇಂಪ್ರಿಂಟ್ ಆಗಿಬಿಡ್ತವೆ. ಹೇಗೆ ನಾವು ಹೋಗ್ತಾ ಇದ್ದಾರೆ ಗೊತ್ತಾಗದಂಗೆ ಅಲ್ಲಿ ಯಾವುದನ್ನು ಹಣ್ಣು ನೋಡ್ತೀವಿ ಅದು ನಮ್ಮ ಮನಸ್ಸು ಉಳಿತದೆ, ಯಾವುದನ್ನು ಕಾರ್ ನೋಡ್ತೀವಿ ಅದು ನಮ್ಮ ಮನಸ್ಸು ಉಳಿತದೆ, ಯಾವುದೋ ಫ್ರೆಂಡ್ ನೋಡ್ತೀವಿ ಅವನು ನಮ್ಮ ಮನಸ್ಸು ಉಳಿತಾನೆ. ಹಾಗೆ ಇವು ಕೂಡ ಕೆಲವೊಂದು ಸೆಲೆಬ್ರೇಟ್ ಆಗಿ ಸಂಬಂಧವನ್ನು ಹೊಂದಿದ್ದಿರ್ತವೆ ಅವು ಉಳಿತಾವೆ, ಕೆಲವು ಅಂಡಲಿಂದ ನಾನ್ ಸೆಲೆಬ್ರೇಟ್ಲಿ ಉಳಿತಾವೆ. ನಮ್ಮಲ್ಲಿ ನಾನ್ ಸೆಲೆಬ್ರೇಟ್ಲಿ ಏನು ಉಳಿತಾವೆ ಅವು ಕೆಲವು ಸಮಯ ಇದ್ದು ಅವು ಫೇಲ್ ಆಗಿ ಹೋಗ್ತವೆ. ಆಗ ಸೆಲೆಬ್ರೇಟ್ಲಿ ಆಗಿ ನಾವೇನು ಬೆಳೆಸ್ಕೊಂಡಿರ್ತೀವಿ ಈ ಸ್ವಚ್ಛಂಗ ಇತ್ಯಾದಿಗಳು, ಇವು ಒಳ್ಳೆ ಸಂಸ್ಕಾರಗಳನ್ನು ನಮ್ಮಲ್ಲಿ ಬಿಟ್ಟಿರ್ತಾರೆ. ಈ ಸಂಸ್ಕಾರಗಳು ಏನಾಗ್ತವೆ ಬೀಜಗಳು ಈ ಸಂಸ್ಕಾರ ಬ್ರಹ್ಮ ತತ್ವಮಸಿ ಭಾವಯಾತ್ಮ ಜಾತಿ ನೀತಿ ಕುಲ ಗೋತ್ರ ದೂರಗಂ ನಾಮ ರೂಪ ಗುಣ ದೋಷ ವರ್ಜಿತಂ. ಅದು ಏನದಲ್ಲ, ಇಲ್ಲಿ ಜಾತಿ ಇಲ್ಲ, ಆತ್ಮನಲ್ಲಿ ಜಾತಿ ಇಲ್ಲ, ಆತ್ಮನಲ್ಲಿ ಕುಲಗಳಿಲ್ಲ, ಆತ್ಮನಲ್ಲಿ ಗೋತ್ರಗಳಿಲ್ಲ, ಆತ್ಮನಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ, ನೀತಿ ನಿಯಮಗಳಿಲ್ಲ, ಧರ್ಮ ಅಧರ್ಮಗಳಿಂದ ದೂರ ಆಗಿದೆ, ಪಾಪ ಪುಣ್ಯಗಳಿಂದ ದೂರ ಆಗಿದೆ. ಇವು ಆತ್ಮನ ವಿಚಾರವಾಗಿ ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್. ಇವು ಆ ಧ್ಯಾನದ ಸ್ಥಿತಿಯಲ್ಲಿ ಏನಾಗ್ತವೆ, ಅವು ತಾವೇ ಕುಟ್ಟಿತವೆ, ಚಿಮ್ಮುತ್ತವೆ, ಸ್ಪ್ರೌಟ್ ಆಗ್ತವೆ. ಆ ತಪಸ್ಸು ಮಾಡಿ ಆ ತಪಸ್ಸಿನ ಫಲವಾಗಿ ಅವು ಚಿಗುತ್ತವೆ. ಅವು ಚಿಗಿದಾಗ ಅದ್ರ ಬಗ್ಗೆ ಕೆಲವೇ ಕೆಲವು ಸೆಕೆಂಡ್ ಮನನ ಆಗ್ಬೋದು, ಕೆಲವೇ ಕೆಲವು ಲಾಜಿಕಲ್ ಅಲ್ಲಿ ಡಿಸ್ಕಷನ್ ಆಗ್ಬೋದು, ಹಂಗೆ ಹಿಂಗೆ ಕೇಳಲಿಕ್ಕಾಗೋದಿಲ್ಲ. ಆವಾಗ ಒಂದು ನಿರ್ಧರಿತವಾದ ವಿಚಾರ ಅಲ್ಲಿ ಸ್ಪಷ್ಟವಾಗ್ತದೆ. ನಿರ್ಧರಿತವಾದ ವಿಚಾರ ಏನಿರ್ತದೆ, ಇದ ಮಿಥ ಇಷ್ಟೇ ನೋಡಪ್ಪ, ಮಿಥ್ಯ ಅಂದ್ರೆ ಮಿಥ್ಯ, ಜ್ಞಾನ ಸತ್ಯ, ಜ್ಞಾನ ಅನಂತ, ಭ್ರಾಂತಿ ಅಂದ್ರೆ ಭ್ರಾಂತಿ, ಅದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ. ನನ್ನ ಇರುವಿಕೆಯೇ ಸತ್, ನನ್ನ ಎಚ್ಚರವೇ ಚಿತ್, ನನ್ನ ಅನಂತತೆಯ ಆನಂದ. ಎನಿಥಿಂಗ್ ಇಟ್ ಕುಡ್ ಬಿ. ಕೆಲವು ಸಲ ಇವು ಯಾವ ನೆನಪಾಗಿರ್ತಿಲ್ಲ, ಇವು ಯಾವ ಚಿಗಿರ್ತಿಲ್ಲ, ಆದರೆ ಇವುಗಳನ್ನ ತಿಳಿಸಿ ಹೇಳುವಂತಹ ಶ್ಲೋಕವೇ ಚಿಗಿರುತ್ತೆ ಧ್ಯಾನದ ಆ ಸ್ಥಿತಿಯಲ್ಲಿ. ಸಾಕೆ ಇದ್ದಿನ ದೇಹಿ ನಿತ್ಯಮವತ್ಯೋಹಂ ದೇಹೇ ಸರ್ವಸ್ಯ ಭಾರತ. ಸಾಕ ಸಾಕ ಸಾಕ, ಇಷ್ಟೇ ನಮಗೆ ಆ ಧ್ಯಾನದ ಸ್ಥಿತಿಯಲ್ಲಿ ಇರುವಂತಾದ್ರೂ ಕೂಡ ಮನನ ಸ್ಟಾರ್ಟ್ ಆಗ್ತದೆ. ಅಹಂ ದೇಹಿ ನಿತ್ಯ, ಎಲ್ಲ ದೇಹಗಳು ಅನಿತ್ಯ. ಅದಕ್ಕೆ ಆ ಶಬ್ದವನ್ನು ಮೂರನೇ ಶ್ಲೋಕ ಹಾಕಿದ್ದಾರೆ ಅವರು, ಏನದು ಬ್ರಹ್ಮ ಇತಿ ಅವತಾರವಿರುತ್ತದೆ. ಆ ಬ್ರಹ್ಮನು ನಾನೇ ಅನ್ನುವುದನ್ನು ನೀನು ಸ್ಪಷ್ಟಪಡಿಸಿಕೋ. ಬ್ರಹ್ಮ ಇತಿ ಅವತಾರವಿರುತ್ತದೆ. ಅಸದ್ಯಾವೃತ್ತಿರೂಪೇಣ ವೇದಾಂತೈರ್ಲಕ್ಷ್ಯತೇನ್ವಯಂ ಅಖಂಡಾನಂದಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇ ಅಸದ್ವ್ಯಾವೃತ್ತಿರೂಪೇಣ ವೇದಾಂತೈರ್ಲಕ್ಷ್ಯತೇತ್ವಯಂ ಅಖಂಡಾನಂದಮೇಕಂ ಯತ್ ತದ್ಬ್ರಹ್ಮೇತ್ಯವಧಾರಯೇ.